ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन, खुशहाल जीवन. ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಮತ್ತು ದೊಡ್ಡ ಪ್ರಮಾಣದ ನೀರಿನ ಅಳತೆ ಕುರಿತು ಡಾಕ್ಟರ್ ಬಿಎಂ ಆನಂದ್ ಕುಮಾರ್ ಆವರಣ ಮುಖ್ಯಸ್ಥರು, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಬಿಎಂ ಆನಂದ್ ಕುಮಾರ್ ಅವರು ಇದ್ದಾರೆ. ಇವರು ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರು, ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಏನಂತಂದ್ರೆ, ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಮತ್ತು ದೊಡ್ಡ ಪ್ರಮಾಣದ ನೀರಿನ ಅಳತೆ ಕುರಿತು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ತೆ. ತಾವು ಹೇಳದಂಗೆ ದೊಡ್ಡ ಪ್ರಮಾಣದ ನೀರಿನ ಅಳತೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ನಿಂತ ನೀರನ್ನು ಅಳತೆ ಮಾಡಲು ಸಾಮಾನ್ಯವಾಗಿ ಉಪಯೋಗಿಸುವ ಮಾರ್ಗವೆಂದರೆ ಮೆಟ್ರಿಕ್ ವ್ಯವಸ್ಥೆಯಲ್ಲಿ ಘನಮೀಟರ್, ಹೆಕ್ಟೇರ್ ಸೆಂಟಿಮೀಟರ್, ಹೆಕ್ಟೇರ್ ಮೀಟರ್, ದಶಲಕ್ಷ ಘನಮೀಟರ್, ದಶಲಕ್ಷ ಹೆಕ್ಟೇರ್ ಮೀಟರ್ ಇತ್ಯಾದಿಗಳಾದ್ರೆ, ಈ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಘನ ಅಡಿ, ಎಕರೆ ಇಂಚು, ದಶಲಕ್ಷ ಘನ ಅಡಿ, ದಶಲಕ್ಷ ಎಕರೆ ಇಂಚು, ಸಹಸ್ರ ದಶಲಕ್ಷ ಘನ ಅಡಿ ಇತ್ಯಾದಿಗಳನ್ನ ನಾವು ನೀರಿನ ಅಳತೆಯನ್ನ ನಾವು ಇವುಗಳಿಂದ ನಾವು ಕಂಡುಹಿಡಿಯಬಹುದು. ಆದ್ರೆ ನಮ್ಮ ಒಂದು ಬ್ರಿಟಿಷ್ ವ್ಯವಸ್ಥೆಯಲ್ಲಿ ನಾವು TMC ಅಂದು ಕರಿತೀವಿ. ಈಗ TMC ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. 1,000,000,000 cubic feet ಅಥವಾ ಸಹಸ್ರ ದಶಲಕ್ಷ ಘನ ಅಡಿಗಳೆಂದು ನಾವು ಅದನ್ನ ಹೇಳಬಹುದು. ಆದ್ರೆ ಈಗ ನಾವು ಒಂದು TMC ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. 1,000 ಅಡಿ ಉದ್ದ, 1,000 ಅಡಿ ಅಗಲ ಹಾಗೂ 1,000 ಅಡಿ ಎತ್ತರದ ಸ್ಥಳಾವಕಾಶದಲ್ಲಿ ಹಿಡಿಯುವ ನೀರು ಇದು 28.4 ದಶಲಕ್ಷ ಘನ ಮೀಟರ್ಗಳಿಗೆ ಸಮ. ಅದೇ ರೀತಿ 1 ದಶಲಕ್ಷ ಹೆಕ್ಟೇರ್ ಮೀಟರ್ ಎಂದ್ರೆ 352.1 TMC. ಪ್ರತಿ TMC ನೀರಿನಿಂದ ಸುಮಾರು 56,800 ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಬಾರಿ ನೀರಾವರಿ ಮಾಡಬಹುದು. ಇದು ಬಹಳ ಮುಖ್ಯವಾಗಿರ್ತದೆ ರೈತ ಬಾಂಧವರಿಗೆ. ಇನ್ನು ಅದೇ ರೀತಿ ನಾವು ಕ್ಯುಸೆಕ್ ಎಂದ್ರೆ ಏನು ಅನ್ನೋದನ್ನು ಸಹ ನಾವು ಇವತ್ತು ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗ ನಮ್ಮ ಕ್ಯುಸೆಕ್ ಅಂದ್ರೆ ಏನು ಅಂದ್ರೆ ರೈತರಿಗೂ ಗೊತ್ತಾಗಿರ್ಬೇಕಾಗ್ತದೆ. ಕ್ಯುಬಿಕ್ ಫುಟ್ ಪರ್ ಸೆಕೆಂಡ್ ಅಂತ ಕರಿತೀವಿ ನಾವು ಕ್ಯುಸೆಕ್ ಅಂದ್ರೆ. ಕ್ಯುಸೆಕ್ ಅಂದ್ರೆ ಹೌದೌದು. ಒಂದು ಕ್ಯುಸೆಕ್ ಅಂದ್ರೆ 1 ಸೆಕೆಂಡ್ಗೆ 1 ಘನ ಅಡಿ ನೀರು ಹರಿಯುತ್ತದೆ ಎಂದು ಅರ್ಥ. ಅಥವಾ ಪ್ರತಿ ಸೆಕೆಂಡ್ಗೆ 28.4 ಲೀಟರ್ ನೀರು ಹರಿಯುವುದು. ಈ ಲೆಕ್ಕದಲ್ಲಿ ಪ್ರತಿ ಘನ ಮೀಟರ್ ನೀರು ಹರಿಯಬೇಕಾದ್ರೆ 1 ಕ್ಯುಸೆಕ್ ಹರಿವಿನಲ್ಲಿ 35.2 ಸೆಕೆಂಡ್ಗಳ ಕಾಲ ಹರಿಯಬೇಕಾಗುತ್ತದೆ. ಸಾಮಾನ್ಯವಾಗಿ ಪ್ರತಿ ತೂಬಿನಿಂದ ಹೊಲ ಕಾಲುವೆಗಳಿಗಾಗಿ ಸುಮಾರು 1/2 ಕ್ಯುಸೆಕ್ ನೀರು ಹರಿಬಿಡಬಹುದು. 1 ಕ್ಯುಸೆಕ್ ನೀರಿನಿಂದ ನೀರಾವರಿ ಮಾಡಬಹುದಾದ ಪ್ರದೇಶ 24 ಗಂಟೆಗಳಲ್ಲಿ 4.91 ಹೆಕ್ಟೇರ್ ಅಂದ್ರೆ 1 ಹೆಕ್ಟೇರ್ಗೆ 4:54 ಎಂದರ್ಥ. 1 ಕ್ಯುಸೆಕ್ ಸದಾ ಹರಿಯುವ ನೀರಿನಿಂದ 18,200 ಜನರ ಕುಡಿಯುವ ಮತ್ತು ಗೃಹ ಬಳಕೆ ನೀರಿನ ಅವಶ್ಯಕತೆಯನ್ನು ಪೂರೈಸಬಹುದು ಅನ್ನೋದನ್ನ ಈ ಕೃಷಕ್ ಒಂದು ಕೃಷಕ್ಗೆ ಸಮ ಆಗಿರುತ್ತದೆ. ಇದೇ ರೀತಿ ನಾವು ಸೂಕ್ಷ್ಮ ನೀರಾವರಿಯಂತಹ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಸೂಕ್ಷ್ಮ ನೀರಾವರಿ ದೇಶದ ನೀರಿನ ಸಾಮರ್ಥ್ಯ ಹೆಚ್ಚಿಸಲು ಇರುವ ಪ್ರಮುಖ ತಂತ್ರಜ್ಞಾನ. ಇದನ್ನು ಇಸ್ರೇಲ್ ಬಳಸಿ ಯಶಸ್ವಿಯಾಗಿ ನೀರಿನ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ನಾವೇನು ಮಾಡಬೇಕು? ಲಭ್ಯ ನೀರು ಕಡಿಮೆ, ಅದನ್ನು ಸಮರ್ಥವಾಗಿ ಬಳಸಬೇಕು ಎಂದು ಜಾಗೃತಿ ಇನ್ನೂ ಪರಿಣಾಮಕಾರಿಯಾಗಿ ಎಲ್ಲರ ಮನದಲ್ಲಿ ಮೂಡುವಂತೆ ನಾವು ಮಾಡಬೇಕಾಗ್ತದೆ. ಅದೇ ರೀತಿ ಅಳವಡಿಕೆಗೆ ಬೇಕಾದ ಬಂಡವಾಳ ರೈತರಿಗೆ ಸುಲಭವಾಗಿ ಲಭ್ಯವಾಗುವಂತಿರಬೇಕು. ಸಬ್ಸಿಡಿಯಿಂದ ಹನಿ ನೀರಾವರಿ ಉಪಕರಣದ ಬೆಲೆಗಳು ಹೆಚ್ಚಾಗದೆ ಇದರ ನಿಯಂತ್ರಣ ಅಗತ್ಯವಾಗಿರುತ್ತದೆ. ಸಬ್ಸಿಡಿಯ ಸರಳವಾಗಿ ಲಭಿಸಬೇಕು, ಸಕಾಲದಲ್ಲಿ ರೈತರಿಗೆ ನೀಡಬೇಕಾಗ್ತದೆ. ನೀರಿಗೂ ಬೆಲೆ ಇದೆ ಎಂಬುದನ್ನು ಬೆಂಬಲಿಸಬೇಕು. ನಾವು ಯಾವತ್ತಿದ್ರೂ ನೀರನ್ನು ಬಹಳ ಮುಖ್ಯವಾಗಿ ನಾವು ನೀರನ್ನ ಯಾವ ರೀತಿ ಬಳಸಬೇಕು ಅದನ್ನ ನಮ್ಮ ರೈತರಿಗೆ ಆಗಲಿ ನಮ್ಮ ಜನಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಏನು ನಾವು ಆ ನೀರಿನ ಬಗ್ಗೆ ಎಷ್ಟು ಒಂದೊಂದು ಹನಿಗೂ ಬೆಲೆ ಕಟ್ಟುವಂತಹ ಎಲ್ಲರೂ ಬೆಲೆ ಕಟ್ಟುವಂತೆ ನಾವು ಮಾಡಬೇಕು. ಒಂದೊಂದು ಹನಿಗೂ ಇವತ್ತು ಇಸ್ರೇಲ್ ದೇಶದಲ್ಲಿ ಒಂದೊಂದು ಹನಿಗೂ ಬೆಲೆ ಇದೆ. ಅದೇ ರೀತಿ ನಮ್ಮ ದೇಶದಲ್ಲೂ ಸಹ ನಮ್ಮ ರೈತ ಬಾಂಧವರಾಗಿರ್ಬೋದು ಎಲ್ಲಾ ನನ್ನ ಜನಾಂಗಗಳ ಅದರ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗ್ತದೆ. ಇನ್ನು ಅದನ್ನ ಉಳಿತಾಯ ಮಾಡಬೇಕಾದ್ರೆ ಕೆಲವೊಂದು ಪದ್ಧತಿಗಳನ್ನ ನಾವು ಅಳವಡಿಸಿಕೋಬೇಕಾಗ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಊಜಿ ನೀರಾವರಿ, ಒಣಗಿರುವ ತೋಟದ ಬೆಳೆಗಳನ್ನು ಉಳಿಸಿಕೊಳ್ಳಲು ನಾವು ಯಾವ ಮಾರ್ಗೋಪಾಯಗಳನ್ನು ನಾವು ಮಾಡ್ಕೋಬೇಕು ತಿಳ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಮರದ ಗಾತ್ರಕ್ಕನುಗುಣವಾಗಿ ಬುಡದಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಒಂದು ಅಡಿ ಆಳದಲ್ಲಿ ಮಣ್ಣಿನ ಕೊಡಗಳನ್ನು ಉಳಬೇಕು. ಅವುಗಳ ತಳದಲ್ಲಿ ಚಿಕ್ಕ ರಂಧ್ರವನ್ನು ಮಾಡಿ ಬತ್ತಿಯನ್ನು ಸೇರಿಸಬೇಕು. ಬತ್ತಿ ಮೀನ್ಸ್ ಅಂದ್ರೆ ನಾವು ಅತ್ತಿ ಎಂದು ಕರಿತೀವಿ. ಬತ್ತಿ ಎಂದು ಇದು ಸಾಮಾನ್ಯವಾಗಿ ರೈತರೆಲ್ಲ ಬತ್ತಿ ಅಂತಾರೆ. ಅದನ್ನ ಅತ್ತಿಯನ್ನು ಸೇರಿಸಬೇಕು. ಈ ಕೊಡಗಳಿಗೆ ವಾರಕ್ಕೊಮ್ಮೆ ನೀರು ತುಂಬಿಸಿದರೆ ಮರಗಳು ಒಣಗದೆ ಮುಂದಿನ ಮಳೆಗಾಲವರೆಗೂ ಜೀವ ಹಿಡಿಯಲು ಸಾಧ್ಯವಾಗುತ್ತದೆ. ಅದೇ ರೀತಿ ಊಜಿಗಳ ಬದಲಿಗೆ ಒಂದೆರಡು ಅಡಿ ಆಳ ತಗ್ಗು ತೆಗೆದು ಅದರಲ್ಲಿ ಜಲ್ಲಿ ಅಥವಾ ಮರಳನ್ನು ಹಾಕಿ ಮುಚ್ಚಬಹುದು. ಇದರಿಂದ ಸಹ ನೀರನ್ನ ನಾವು ಉಳಿತಾಯ ಮಾಡಬಹುದು. ನೀರು ಲಭ್ಯವಿರುವ ಇತರೆ ಪ್ರದೇಶಗಳಿಂದ ಟ್ರ್ಯಾಕ್ಟರ್ಗಳಲ್ಲಿ ತಂದು ನೀರು ಕೊಡಬಹುದು. ಅಂದ್ರೆ ನೀರಾವರಿ ಪ್ರಾಬ್ಲಮ್ ಆದಾಗ ನಮಗೆ ಈ ಮಾರ್ಗೋಪಾಯಗಳನ್ನು ಸಹ ನಾವು ಉಪಯೋಗಿಸಬಹುದು. ಇದೇ ರೀತಿ ಹೆಂಗೆ ಈ ಮಿತ ನೀರಾವರಿಯನ್ನ ನಾವು ಮಿತ ಹನಿ ನೀರಾವರಿಯನ್ನು ಸಹ ನಾವು ಮಾಡ್ಕೋಬೇಕಾಗ್ತದೆ. ತೋಟಗಳನ್ನು ಬದುಕಿಸಿಕೊಳ್ಳುವ ಹನಿ ನೀರಾವರಿಯಲ್ಲಿ ನಿತ್ಯವೂ ನೀರುಣಿಸಬೇಕಾಗಿಲ್ಲ. ಇಲ್ಲಿ ಬಹಳ ಮುಖ್ಯವಾದಂತದ್ದು ತೋಟಗಳನ್ನು ಬದುಕಿಸಿಕೊಳ್ಳಲು ಹನಿ ನೀರಾವರಿಯಲ್ಲಿ ನಿತ್ಯವೂ ನೀರುಣಿಸಬೇಕಾಗಿಲ್ಲ. 3-4 ದಿನಕ್ಕೊಮ್ಮೆ ಕೊಡಬೇಕಾದ ನೀರಿನ ಅರ್ಧದಷ್ಟು ಅಥವಾ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನೀರುಣಿಸಿದರೂ ಮರಗಳನ್ನು ಉಳಿಸಿಕೊಳ್ಳಬಹುದು. ಕೊಡುವ ನೀರನ್ನು ನೇರವಾಗಿ ಮಣ್ಣಿನ ಕೆಳಪದರಕ್ಕೆ ಸೇರುವಂತೆ ಕೊಡಬೇಕು. ಸಾಧಕಗಳಿಂದ ಊಜಿಯನ್ನು ತುಂಬಿಸಿ ಆ ಮೂಲಕ ನೀರು ಕೊಡುವುದು ಇನ್ನೂ ಉತ್ತಮವಾಗಿರುತ್ತದೆ. ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ಕಡ್ಡಾಯವಾಗಿ ಹನಿ ನೀರಾವರಿ ಮತ್ತು ನೆಲವದಿಕೆಗಳ ಬಳಕೆ ಮತ್ತು ಭತ್ತದ ಬೆಳೆಯನ್ನು ಕೆಲವೇ ಪ್ರದೇಶಗಳಲ್ಲಿ ಸೀಮಿತಗೊಳಿಸಿ ಶ್ರೀ ಹಾಗೂ ಏರೋಬಿಕ್ ಪದ್ಧತಿಯನ್ನು ಕಡ್ಡಾಯ ಮಾಡುವುದು ಮುಂತಾದ ಕಾರ್ಯಕ್ರಮಗಳನ್ನು ಎಷ್ಟೇ ವೆಚ್ಚವಾಗಲಿ ರೈತರ ಹಿತದೃಷ್ಟಿಯಿಂದ ಕೈಗೊಳ್ಳಬೇಕಾಗುತ್ತದೆ. ಇದು ನಮಗೆ ನೀರಿನ ಹನಿ ನೀರಾವರಿ ಮಿತವಾಗಿ ಬಳಸುವಂತಹ ವಿಧಾನಗಳಾಗಿರ್ತವೆ. ಅದೇ ರೀತಿ ನಾವು ಇವತ್ತು ಈ ಪ್ರಕೃತಿಯ ಉಳಿತಾಯ ಖಾತೆ ಅಂತರ್ಜಾಲವನ್ನ ನಾವು ಯಾವ ರೀತಿ ನಾವು ಅದನ್ನ ನಾವು ಮಾಡಿಕೊಳ್ಳಬಹುದು, ಯಾವ ರೀತಿ ಕೈಗೊಳ್ಳಬಹುದು ಅನ್ನೋದನ್ನು ಸಹ ನಾವು ತಿಳ್ಕೋಬೇಕಾಗ್ತದೆ. ಅಂತರ್ಜಲದ ಸಂರಕ್ಷಣೆ ಹಾಗೂ ಬಳಕೆಗೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಒಟ್ಟು ನೀರಿನ ಉತ್ಪಾದನೆಯನ್ನು ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅಳೆಯಬಹುದು. ಅಗತ್ಯತೆ, ಬೇಡಿಕೆ ಹಾಗೂ ಪೂರೈಕೆಗೊಂದಿಗೆ ಸ್ಥಿತಿ ಪ್ರಜ್ಞರಾಗಿ ಸರಿದೂಗಿಸಬೇಕಾಗುತ್ತದೆ. ಸಾಧ್ಯವಿದ್ದಲ್ಲೆಲ್ಲ ಮರುಪೂರಣ ಕಾರ್ಯಕ್ರಮಗಳನ್ನು ಕಡ್ಡಾಯವಾಗಿಸಬೇಕಾಗುತ್ತದೆ. ನೀರಿನ ಪುನರಾವರ್ತನೆಗೆ ಕಾರಣವಾಗಬೇಕು. ದಿನನಿತ್ಯದ ಬಳಕೆಗೆ ಎಲ್ಲರೂ ಮನೆ ಮೇಲ್ಛಾವಣಿಗಳನ್ನು ಆಧರಿಸಿ ನೀರು ಸಂಗ್ರಹಿಸಿ ಮಿತವಾದ ಮರುಬಳಕೆಗೆ ನಾಂದಿ ಹಾಡಬೇಕಾಗುತ್ತದೆ. ನೀರಿನ ಉಳಿತಾಯ ಎಲ್ಲರ ಆಸ್ತಿ ಎಂಬುದು ಬಿಂಬಿಸಬೇಕು. ಎಲ್ಲೂ ನೀರು ಪೋಲು ಮಾಡದೆ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಉಪಯೋಗಿಸಬೇಕಾಗ್ತದೆ. ಇನ್ನು ನೀರನ್ನು ಮಿತವಾಗಿ ಬಳಸಬಹುದಾದ ಕ್ರಮಗಳನ್ನು ಸಹ ನಾವು ಒಂದೊಂದಾಗಿ ತಿಳ್ಕೊಳ್ಬೇಕಾದ್ರೆ, ಕಾಲುವೆಗಳನ್ನು ಸರಿಯಾಗಿ ದುರಸ್ತಿಯಲ್ಲಿ ಇಟ್ಟುಕೊಳ್ಳುವುದು, ಕಾಲುವೆಗಳನ್ನು ಇಟ್ಟಿಗೆ ಕಲ್ಲು ಅಥವಾ ಸಿಮೆಂಟ್ನಿಂದ ತಯಾರಿಸುವುದು, ಎಲ್ಲಿ ಸಾಧ್ಯತೆ ಇದೆಯೋ ಅಂತಹ ಪ್ರದೇಶದಲ್ಲಿ ಒದಗಿಯನ್ನು ಬಳಸಿ ಬಳಕೆ ಮಾಡುವುದು, ಭೂಮಿಯ ಸಮಮಟ್ಟತೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು, ಕಾಲುವೆಗಳಲ್ಲಿ ಸಿಮೆಂಟು ಅಥವಾ ಕಬ್ಬಿಣದ ದ್ವಾರಗಳ ಅಳವಡಿಕೆ ಮಾಡುವುದು, ಮುಂಗಾರು ಬೆಳೆಗಳಿಗೆ ನೀರಿನ ಹರಿವನ್ನು ಮಿತಗೊಳಿಸುವುದು, ಕುಡಿಯುವ ಹಾಗೂ ಮನೆಬಳಕೆಯ ನೀರಿನ ಪ್ರಮಾಣವನ್ನು ಮಿತಗೊಳಿಸುವುದು, ಚಾವಣಿ ಮಳೆ ಕೊಯ್ಲು ಮಾಡಿ ಮರುಬಳಕೆ ಮಾಡುವುದು, ನಗರಗಳ ಮನೆಗಳಲ್ಲಿ ಬಳಸಿದ ನೀರು ಮತ್ತು ಮಳೆ ನೀರನ್ನು ಸಂಗ್ರಹಿಸಿ ಕೃಷಿಗೆ ಮರುಬಳಕೆ ಮಾಡುವುದು, ಬೆಳೆ ಯೋಜನೆಗಳಲ್ಲಿ ಬದಲಾವಣೆ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಈ ರೀತಿಯಾಗಿ ನಾವು ಈ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಮತ್ತು ದೊಡ್ಡ ಪ್ರಮಾಣದ ನೀರಿನ ಅಳತೆಗಳನ್ನು ತಿಳಿದುಕೊಳ್ಳೋದ್ರಿಂದ ನಮಗೆ ಈ ನೀರಿನ ಬೆಲೆ ಏನು ಅನ್ನೋದನ್ನ ನಮಗೆಲ್ಲರೂ ನಾವು ಅರ್ಥಕೊಳ್ಬೇಕಾಗ್ತದೆ, ಗೊತ್ತಾಗುತ್ತದೆ. ಆದ್ದರಿಂದ ರೈತ ಬಾಂಧವರು ಮತ್ತು ಎಲ್ಲಾ ನೀರಿನ ಬಳಕೆ ಮಾಡುವಂತಹ ಎಲ್ಲರೂ ಅದನ್ನ ಎಷ್ಟು ಮಟ್ಟಿಗೆ ನಾವು ಬಳಕೆ ಮಾಡಬೇಕು, ಅದರಿಂದ ಏನು ಉಪಯೋಗ ಆಗುತ್ತದೆ, ನಮ್ಮ ಮುಂದಿನ ಪೀಳಿಗೆಗೆ ಏನು ಅನುಕೂಲ ಆಗುತ್ತದೆ ಎಂದು ತಿಳಿದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಮ್ಮ ನಂಬರ್ ಅನ್ನ 9481959809 ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಒಳ್ಳೆಯದು ಡಾಕ್ಟರ್ ಬಿಎಂ ಆನಂದ್ ಕುಮಾರ್ ಸರ್, ಇದುವರೆಗೆ ತಾವು ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಜೊತೆಗೆ ದೊಡ್ಡ ಪ್ರಮಾಣದ ನೀರಿನ ಅಳತೆ ಹೇಗೆ ಮಾಡಬೇಕು, ಯಾವ ಒಂದು ವಿಧಾನಗಳು ಇದಾವೆ ಅಂತಂತೇಳಿ ತಾವು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಕೃಷಿ ರಂಗ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಮತ್ತು ದೊಡ್ಡ ಪ್ರಮಾಣದ ನೀರಿನ ಅಳತೆ ಕುರಿತು ಡಾಕ್ಟರ್ ಬಿಎಂ ಆನಂದ್ ಕುಮಾರ್, ಆವರಣ ಮುಖ್ಯಸ್ಥರು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಗಿಡಮೂಲಿಕೆಗಳಿಂದ ಪ್ರಾಣಿಗಳಲ್ಲಿ ಕಂಡುಬರುವ ರೋಗ ರುಜಿನಗಳ ನಿರ್ವಹಣೆ, ಈ ಕುರಿತು ಶಿವಮೊಗ್ಗದ ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜು ಜೀವಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಮಂಜು ಜೀವ್ ಅವರು ಇದ್ದಾರೆ. ಇವರು ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬ ನಗರ ಶಿವಮೊಗ್ಗ ಇಲ್ಲಿ. ಈಗ ಇವತ್ತು ಏನಂತಂದ್ರೆ, ಜಾನುವಾರುಗಳ ಒಂದು ಸಾಕಾಣಿಕೆಯಲ್ಲಿ ನಾವು ಗಿಡಮೂಲಿಕೆಗಳಿಂದ ಮನೆಯ ಮಟ್ಟದಲ್ಲಿನೇ ಯಾವ ರೀತಿಯಿಂದ ನಾವು ಈ ಜಾನುವಾರುಗಳಿಗೆ ಬರ್ತಕ್ಕಂತ ಒಂದು ಜಂತು ಹುಳುಗಳ ಒಂದು ನಿರ್ವಹಣೆ ಆಗಿರ್ಲಿ, ಉಣ್ಣೆ ಮತ್ತು ಜಿಗುಟುಗಳ ಒಂದು ನಿರ್ವಹಣೆ ಆಗಿರ್ಲಿ, ರಕ್ತಹೀನತೆ, ರಕ್ತ ಶುದ್ಧೀಕರಣಕ್ಕೆ ಮತ್ತೆ ಜೀರ್ಣಶಕ್ತಿ ಹೆಚ್ಚು ಮಾಡೋದಕ್ಕೆ, ಹಾಲು ಹೆಚ್ಚು ಕೊಡೋದಕ್ಕೆ, ಬೇದಿ ಆದಾಗ ಏನ್ ಮಾಡ್ಬೇಕು, ಜೊತೆಗೆ ಕೆಮ್ಮು ಕಫ ಕಟ್ಟಿದಾಗ ಏನ್ ಮಾಡಬಹುದು, ನಾವು ಕೆಚ್ಚಲು ಬಾವು ಬಂದಾಗ ಏನ್ ಮಾಡಬಹುದು, ಮನೆ ಮಟ್ಟದಲ್ಲಿ ಸಂತಾನೋತ್ಪತ್ತಿ ಆಗದೆ ಇರತಕ್ಕಂತ ಬಂಜರು ಏನಂತ ನಾವು ಕರಿತೀವಿ, ಬಂಜೆತನದ ಒಂದು ದನಗಳು ಅಥವಾ ರಾಸುಗಳು ಅಂತ ನಾವೇನ ಕರಿತೀವಿ, ಅದಕ್ಕೆ ನಾವು ಯಾವ ರೀತಿಯಿಂದ ನಾವು ಮನೆಯಲ್ಲಿನೇ ನಮ್ಮ ಮಟ್ಟಿಗೆ ಎಷ್ಟು ಸಾಧ್ಯವಾದನ್ನ ಅಷ್ಟು ನಾವು ಚಿಕಿತ್ಸೆ ಕೊಟ್ಟು ನಾವು ಅದನ್ನ ಸುಧಾರಣೆ ಮಾಡಬಹುದು ಅಂತ ಅನ್ನೋದನ್ನ, ಜೊತೆಗೆ ಕರು ಹಾಕಿದ ನಂತರ ನಾವು ಯಾವ ರೀತಿಯಿಂದ ಮಾಸ ಬಿಡದೇ ಇದ್ದಾಗ ಯಾವ ರೀತಿಯಿಂದ ನಾವು ಅದನ್ನ ಗಿಡಮೂಲಿಕೆಗಳಿಂದ ಇದನ್ನ ನಿವಾರಣೆ ಮಾಡಬಹುದು, ಜೊತೆಯಲ್ಲಿ ಅಂಡಾಂಶದಲ್ಲಿ ಏನು ಗಂಟುಗಳು ಇದ್ರೆ ಯಾವ ರೀತಿಯಿಂದ ನಾವು ಇದನ್ನ ನಿರ್ವಹಣೆ ಮಾಡಬಹುದು ಗಿಡಮೂಲಿಕೆಗಳಿಂದ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡ್ಕೊಳ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಸರ್. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಾ ರೈತ ಬಂಧುಗಳಿಗೆ ನನ್ನ ನಮಸ್ಕಾರ. ಹೇಳಿ ಸರ್, ಪ್ರಸ್ತುತ ಒಂದು ಸಮಯದಲ್ಲಿ ಆಧುನಿಕ ಯುಗದಲ್ಲಿ ಮತ್ತೆ ಏನು ನಾವು ಹೈಟೆಕ್ ಅಥವಾ ಸ್ಮಾರ್ಟ್ ಅಗ್ರಿಕಲ್ಚರ್ ಅಥವಾ ಡೈರಿ ಫಾರ್ಮಿಂಗ್ ಅಂತ ಒಂದು ಕರೆಯುವಂತ ಈ ಯುಗದಲ್ಲಿ ಈ ಒಂದು ಸಂದರ್ಭದಲ್ಲಿ ಸಮಯದಲ್ಲಿ ಗಿಡಮೂಲಿಕೆಗಳ ಬಳಕೆಯಿಂದ ಯಾವ ರೀತಿಯಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿರು ಪರಿಚಯದೊಂದಿಗೆ. ನಾವು ಹಿಂದಿನ ಕಾಲದಿಂದನು ಗಿಡಮೂಲಿಕೆಯನ್ನ ಸಾಕಷ್ಟು ಉಪಯೋಗಿಸ್ತಾ ಬಂದಿದ್ದೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಹೊಸ ಮೆಡಿಸಿನ್ಗಳು ಬಂದರಿಂದ ಗಿಡಮೂಲಿಕೆಗಳ ಉಪಯೋಗ ಕಡಿಮೆ ಆಗಿದೆ. ನಾವು ಒಂದ್ ತಿಳ್ಕೋಬೇಕು, ಯಾವುದೇ ಹೊಸ ಮೆಡಿಸಿನ್ ಏನ್ ಬಂದಿದೆ ಕಾಂಪೌಂಡ್, ಅದು ಮೂಲತಃ ಗಿಡಮೂಲಿಕೆಯಿಂದನೇ ಬಂದಿದೆ. ಆ ಮೂಲಿಕೆಯಿಂದ ಬಂದಂತ ಕಾಂಪೌಂಡ್ ಅನ್ನ ನಾವು ನಮ್ಮ ಲ್ಯಾಬ್ ಗಳಲ್ಲಿ ವೃದ್ಧಿ ಮಾಡಿ ಅದನ್ನ ನಾವು ಒಂದು ಪ್ಯೂರಿಫೈ ಮಾಡಿ ಅದನ್ನೇ ಕೆಮಿಕಲ್ ಆಗಿ ಅಥವಾ ಔಷಧಿಯಾಗಿ ರೂಪದಲ್ಲಿ ಕೊಡ್ತಾ ಇದೀವಿ. ಹಾಗಾಗಿ ನಾವು ಗಿಡಮೂಲಿಕೆಗಳ ಬಗ್ಗೆ ಅಷ್ಟೊಂದು ನಿರ್ಲಕ್ಷ್ಯ ವಹಿಸಬಾರದು. ಗಿಡಮೂಲಿಕೆಗಳಲ್ಲಿ ಒಳ್ಳೆ ಗುಣಗಳಿದೆ, ನಾವು ಅದನ್ನ ಸೂಕ್ತವಾಗಿ ಬಳಕೆ ಮಾಡೋದನ್ನ ಕಲಿಯಬೇಕಷ್ಟೇ. ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು, ಎಷ್ಟು ಇದು ಮಾಡಬೇಕು ಅನ್ನೋದನ್ನ ನಾವು ಕಲಿಬೇಕು. ಬಿಟ್ರೆ ಗಿಡಮೂಲಿಕೆಗಳ ಬಗ್ಗೆ ಸೂಕ್ತದಲ್ಲಿ ಚೆನ್ನಾಗಿ ಉಪಯೋಗ ಮಾಡಿದ್ರೆ ನಿಜವಾಗ್ಲೂ ನಮಗೆ ಸಹಾಯ ಆಗುತ್ತೆ. ಈಗ ಪ್ರಥಮವಾಗಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಜಂತು ಹುಳುಗಳು ತುಂಬಾ ನಮ್ಮ ವರ್ಷ ಇಡೀ ಕಾಡ್ತಾ ಇರ್ತವೆ ಸರ್. ಅದು ದೊಡ್ಡ ರಾಸು ಆಗಿರಬಹುದು, ಇಲ್ಲ ಕರು ಆಗಿರ್ಬಹುದು. ಈ ಒಂದು ಜಂತು ಹುಳುಗಳ ನಾಶಕ್ಕಾಗಿ ನಾವು ಯಾವ ಒಂದು ಗಿಡಮೂಲಿಕೆಗಳನ್ನ ಉಪಯೋಗಿಸಬೇಕು, ಯಾವ ರೀತಿ ಅಂತ ಅನ್ನೋದು ಸ್ವಲ್ಪ. ಜಂತು ಹುಳುಗಳು ನೀವು ಹೇಳಿದಾಗೆ ಕರುಗಳಲ್ಲಿ ಅಥವಾ ಕುರಿ ಮರಿಗಳು, ಮೇಕೆ ಮರಿಗಳು ಅಥವಾ ನಾಯಿಗಳಲ್ಲಿ ಅಥವಾ ಇದರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಮರಿಗಳಲ್ಲಿ. ಸೊ ಆ ಸಮಯದಲ್ಲಿ ಏನ್ ಮೇನ್ ಮಾಡ್ಬೇಕು ಅಂತಂದ್ರೆ, ನಾವು ಈ ಜಾಲಿ ಗಿಡಗಳದ್ದು ಏನ್ ಹೇಳ್ತೇವೆ, ಎಸ್ಪೆಷಲಿ ನಾವು ಈ ಕರುಗಳಿಗಾಗ್ಲಿ ಅಥವಾ ಮೇಕೆ ಮರಿಗಳಾಗ್ಲಿ, ಇದು ಜಾಲಿ ಗಿಡದ ಸೊಪ್ಪು ಆಗ್ಬೋದು ಅಥವಾ ಜಾಲಿ ಗಿಡದ ಬೀಜ, ಮುಖ್ಯವಾಗಿ ಬೀಜ ಏನಿದೆ ಅದರಲ್ಲಿ ಜಂತು ನಿವಾರಕ ಶಕ್ತಿ ಬಹಳ ಇದೆ. ಸೊ ಇದನ್ನ ನಾವು ಆಹಾರದಲ್ಲಿ ಕೊಡೋದ್ರಿಂದ ಜಂತುನ ನಿರ್ನಾಮ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಜಾಲಿ ಗಿಡ ಸಿಗ್ಲಿಲ್ಲ ಅಂತಂದ್ರೆ ನಾವು ಮನೆಯಲ್ಲಿ ಉಪಯೋಗಿಸುವಂತ ಕುಂಬಳಕಾಯಿ ಬೀಜನ ನಾವು ಯಾವಾಗ ಉಪಯೋಗಿಸ್ತೇವೆ ಅದನ್ನ ಆದಷ್ಟು ತೆಗೆದ್ಬಿಟ್ಟು ಒಣಸಿ ಇಟ್ಟರೆ ಆ ಕುಂಬಳಕಾಯಿ ಬೀಜನ ಉಪಯೋಗ ಮಾಡಿದ್ರೆ ಸೊ ಜಂತು ನಾಶಕನ ನಿವಾರಣೆ ಮಾಡೋದಕ್ಕೆ ಇದು ಮನೆ ಮದ್ದಾಗಿ ಮತ್ತೆ ಸುಲಭವಾಗಿ. ಯಾಕಂದ್ರೆ ನಾವು ಏನು ಔಷಧಿಗಳನ್ನ ಉಪಯೋಗ ಮಾಡ್ತಾ ಇದೀವಿ, ಆಲ್ಬೆಂಡಜಾಲ್ ಆಗ್ಲಿ, ಫೆನ್ಬೆಂಡಜಾಲ್ ಆಗ್ಲಿ, ಐವರ್ಮೆಕ್ಟಿನ್ ಆಗ್ಲಿ, ಇದೇನಾಗುತ್ತೆ ಅಂತಂದ್ರೆ ಒಂದು ಸರಿ ಆಲ್ಬೆಂಡಜಾಲ್ ಯೂಸ್ ಮಾಡಿದ್ರೆ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿಗಳನ್ನ ಬೆಳೆಸ್ಕೊಂಡ್ಬಿಡ್ತವೆ. ನೆಕ್ಸ್ಟ್ ಸೈಮ್ ಅದೇ ಆಲ್ಬೆಂಡಜಾಲ್ ಹಾಕಿದ್ರೆ ಅವಕ್ಕೆ ಕೆಲಸ ಮಾಡೋದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಇದು ಕೆಲಸ ಮಾಡುವಂತ ಪ್ರಮೇಯನೇ ಬೇರೆ, ಆ ಕೆಲಸಗಳು ಮಾಡುವಂತ ಪ್ರಮೇಯ ಬೇರೆ. ಇವು ಏನಾಗುತ್ತೆ, ಈ ಜಂತುಗಳಲ್ಲಿ ಇರುವಂತಹ ಪ್ರೋಟೀನ್ ಅಂಶನೇ ಅವು ಈ ಡಿನೇಚರ್ ಅಂತ ಹೇಳ್ತೇವೆ, ಅಂದ್ರೆ ಅದನ್ನೇ ಗಟ್ಟಿ ಮಾಡಿ ಅದನ್ನು ಸಾಯಿಸ್ತವೆ. ಇದೇನು ನಾವು ಹೇಳಿದ್ವಿ, ಅದು ಜಾಲಿ ಗಿಡದ ಬೀಜ ಇರ್ಬೋದು ಅಥವಾ ಕುಂಬಳಕಾಯಿ ಬೀಜ ಇರ್ಬೋದು. ಹಾಗಾಗಿ ಇದು ತುಂಬಾ ಒಂದೇ ಉತ್ತಮವಾಗಿ ಕೆಲಸ ಮಾಡುತ್ತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ನಮ್ಮ ರೈತರು ಅಳವಡಿಸ್ಕೋಬಹುದು. ಜೊತೆ ಈಗ ಉಣ್ಣೆ ಮತ್ತು ಜಿಗುಟುಗಳ ಒಂದು ನಿಯಂತ್ರಣಕ್ಕೆ ಯಾವ ಒಂದು ಗಿಡ ಮೂಲಿಕೆ ಸರ್? ಉಣ್ಣೆ ಮತ್ತು ಜಿಗುಟುಗಳ ನಿಯಂತ್ರಣಕ್ಕೆ ಏನ್ ಮಾಡಬಹುದು ಅಂತಂದ್ರೆ, ನಾವು ಸಾಮಾನ್ಯವಾಗಿ ನಾವು ಗೊತ್ತಿರೋಂಗೆ ಬೇವಿನ ಸೊಪ್ಪನ್ನ ಈಗಾಗಲೇ ನಮ್ಮ ಸುಮಾರು ಜನ ಏರಿಯರು ಹಚ್ತಾ ಇರ್ತಾರೆ. ಜೊತೆಗೆ ನಾವು ಏನಾಗುತ್ತೆ ಅಂದ್ರೆ, ಬೇವಿನ ಸೊಪ್ಪು ಹಚ್ಚಿ ಅಂತಷ್ಟೇ ಬೇವಿನ ಸೊಪ್ಪು ತರೋದು ಅದನ್ನ ಹಚ್ಚೋದು ಅಂತರ ಮಾಡಿದ್ರೆ ಅದು ನಿಯಂತ್ರಣ ಆಗೋದಿಲ್ಲ. ನಾವು ಬೇವಿನ ಸೊಪ್ಪು ಅಂತಂದ್ರೆ 1 ಕೆಜಿಯಷ್ಟು ಬೇವಿನ ಸೊಪ್ಪು, 1 ಕೆಜಿಯಷ್ಟು ತುಂಬೆ ಸೊಪ್ಪನ್ನ ತಂದ್ಬಿಟ್ಟು ಚೆನ್ನಾಗಿ ಹರಿಬೇಕು. ಅದನ್ನ ಹರಿದ್ಬಿಟ್ಟು ಚೆನ್ನಾಗಿ ಹಚ್ಚಿದ್ಮೇಲೆ 4 ದಿವಸವರೆಗೂ ಅದನ್ನ ತೊಳೆ, ಒಂದು ಫಸ್ಟ್ ರಾಸು ಏನಿರುತ್ತೆ ಅಥವಾ ಕರು ಏನಿರುತ್ತೆ ಅಥವಾ ಹಸು ಏನಿರುತ್ತೆ ಅದನ್ನು ಕ್ಲೀನ್ ತೊಳೆದ್ಬಿಟ್ಟು ಆಮೇಲೆ ಇದನ್ನ ನಾವು 1 ಕೆಜಿಯಷ್ಟು ಬೇವಿನ ಸೊಪ್ಪು, 1 ಕೆಜಿಯಷ್ಟು ತುಂಬೆ ಸೊಪ್ಪನ್ನ ಚೆನ್ನಾಗಿ ರಸ ಮಾಡಿ ಹರಿದು ಅದನ್ನ ಹಚ್ಚೋದ್ರಿಂದ ನಾವು ಸಮರ್ಪಕವಾಗಿ ಉಣ್ಣೆನ ನಿರ್ವಹಣೆ ಮಾಡಬಹುದು. ಜೊತೆಗೆ ಆಗೋದಿಲ್ಲ ಅಂತಂದ್ರೆ ಸಾಮಾನ್ಯ ಈಸಿಯಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ, ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದ್ರೆ ಎಷ್ಟು ತೂಕ ಇದೆ ಅನ್ನೋ ಮೇಲೆ, ಕರುಗಳು ಅದರ 100 ml ಬೇಕಾಗುತ್ತೆ ಅಥವಾ ದೊಡ್ಡ ಹಸುಗಳಿಗೆ ಅದರ 500 ml ಬೇಕಾಗಬಹುದು. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಕರ್ಪೂರ ಅಚ್ಚೆ ಕರ್ಪೂರ ಅಂದ್ರೆ 10 ಗ್ರಾಮ್, 100 ಗ್ರಾಮಿಗಾದ್ರೆ 10 ಗ್ರಾಮು, ಅಥವಾ 500 ಗ್ರಾಮಿಗಾದ್ರೆ 50 ಗ್ರಾಮ್ ಅಷ್ಟು ಕರೆಸ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಬಿಸಿ ಮಾಡಿ ಅದನ್ನ ನಾವು ಹಚ್ಚೋದ್ರಿಂದನೇ ಇದು ಏನಾಗುತ್ತೆ ಅಂತಂದ್ರೆ, ನಾವು ಸುಮಾರು ರಾಸಾಯನಿಕಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಪಾಯ್ಸನಿಂಗ್ ಕೇಸಸ್ ಆಗುತ್ತೆ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಸಹ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದನ್ನ ಮಾಡೋದ್ರಿಂದ ನಮಗೆ ಯಾವುದೇ ತರದ ಸೈಡ್ ಎಫೆಕ್ಟ್ ಗಳು ಇರೋದಿಲ್ಲ. ಹಾಗಾಗಿ ನಾವು ಇದನ್ನ ಆರಾಮಾಗಿ ನಮ್ಮ ಮನೆಗಳಲ್ಲಿ ಮಾಡಬಹುದು. ಈಗ ರಕ್ತಹೀನತೆಯ ಒಂದು ಕೊರತೆ ನೀಗಿಸಲು ನಾವು ಯಾವ ಒಂದು ಸೂಕ್ತ ಗಿಡ ಮೂಲಿಕೆ ಉಪಯೋಗಿಸಬಹುದು ಸರ್? ರಕ್ತಹೀನತೆ ಈಗ ಹೆಚ್ಚಾಗಿ ನಮ್ಮ ಜಾನುವಾರುಗಳಲ್ಲಿ ಕಾಡುತ್ತೆ. ಯಾಕಂತಂದ್ರೆ, ಒಂದು ಅದು ಕರುಗಳಿದ್ದಾಗ ರಕ್ತಹೀನತೆ ಬರುತ್ತೆ, ಆಮೇಲೆ ರಕ್ತಹೀನತೆ ಸಾಮಾನ್ಯವಾಗಿ ಕರು ಹಾಕಿದ ನಂತರ ತಾಯಿ ಕರು ಹಸು ಏನಿರುತ್ತೆ ಇದರಲ್ಲೂ ರಕ್ತಹೀನತೆ ಹೆಚ್ಚು ಕಾಮನ್ ಆಗಿ ಬರುತ್ತೆ. ಸೊ ಇಂಥ ಸಮಯದಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಾಡಬೇಕಾಗಿರೋದು ದ್ವಿದಳ ಧಾನ್ಯಗಳು ಏನಿರುತ್ತೆ, ಈ ಕಡಲೆ ಆಗ್ಬೋದು ಅಥವಾ ಹೆಸರಾಗ್ಬೋದು ಅಥವಾ ಹುರುಳಿ ಆಗ್ಬೋದು, ಇದನ್ನ ನಾವು ಯಥೇಚ್ಛವಾಗಿ ಕೊಡಬೇಕು. ಯಾಕೆಂತಂದ್ರೆ ಇದರಲ್ಲಿ ಕಬ್ಬಿಣ ಅಂಶ ಹೆಚ್ಚಿಗೆ ಇರುತ್ತೆ, ಐರನ್ ಹೆಚ್ಚಿಗೆ ಬೇಕಾಗಿರೋದ್ರಿಂದ ನಾವು ಇದನ್ನ ಕೊಡಬೇಕು. ಜೊತೆಯಲ್ಲಿ ನಾವು ಅಶ್ವಗಂಧ ಮತ್ತೆ ಶತಾವರಿ, ಅಶ್ವಗಂಧ 1 ಗ್ರಾಮು, ಶತಾವರಿ 1 ಗ್ರಾಮು, ಇದನ್ನ ನಾವು 7 ದಿವಸ ತಪ್ಪದೇ ಕೊಡಬೇಕು. 7 ದಿವಸ ತಪ್ಪದೇ ಕೊಡೋದ್ರಿಂದ ನಾವು ರಕ್ತಹೀನತೆಯನ್ನ ಕಡಿಮೆ ಮಾಡೋದಕ್ಕೆ ಅಥವಾ ರಕ್ತಹೀನತೆಯನ್ನ ಇದು ಮಾಡೋದಕ್ಕೆ ಸಹಾಯ ಆಗುತ್ತೆ. ರಕ್ತ ಶುದ್ಧೀಕರಣಕ್ಕೆ ಈಗ ಯಾವ್ದು ಅಂತ ಹೇಳ್ತೀರಾ ಸರ್? ರಕ್ತ ಶುದ್ಧೀಕರಣ ಯಾವಾಗ ಮಾಡ್ಬೇಕಾಗತ್ತೆ ಅಂತಂದ್ರೆ, ಯಾವ್ದೇ ಒಂದು ರಾಸು ಈಗ ಏನಾಗುತ್ತೆ ಅಂತಂದ್ರೆ, ಯಾವ್ದೋ ಕಾಯಿಲೆ ಬಂದಿರುತ್ತೆ, ಈಗ ಕಾಲು ಬಾಯಿ ಜ್ವರ ಬಂದಿರಬಹುದು ಅಥವಾ ಗಂಟಲು ಬೇನೆ ಬಂದಿರಬಹುದು ಅಥವಾ ಚಪ್ಪೆ ರೋಗ ಬಂದಿರಬಹುದು, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ನೀಡಿರ್ತಾರೆ. ಬಟ್ ಆ ರಾಸು ಆ ಜಾನುವಾರು ಇನ್ನೂ ರಿಕವರ್ ಆಗಿರೋದಿಲ್ಲ, ಅದಕ್ಕಿನ್ನೂ ಆ ರೋಗ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ, ಅದು ವೀಕ್ ಆಗಿರುತ್ತೆ. ಅದಕ್ಕೆ ರಕ್ತ ಶುದ್ಧೀಕರಣ ತುಂಬಾ ಮುಖ್ಯ. ಸೊ ಆ ಸಮಯದಲ್ಲಿ ರಕ್ತ ಶುದ್ಧೀಕರಣಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ನಾವು ಈಗಾಗಲೇ ಬೇವನ್ನ ಬಳಸಬಹುದು, ಜೊತೆಗೆ ಲೋಳೆ ಸರ. ಇದು ನಾವು ಯಾಕೆ ಇದನ್ನ ಬೇವು ಮತ್ತೆ ಲೋಳೆ ಸರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸುಮಾರು ಇದಲ್ಲದಲ್ಲಿ ಗಿಡಮೂಲಿಕೆಗಳು ಇದೆ, ಬಟ್ ಅದು ನಮ್ಗೆ ರೈತರಿಗೆ ಸಾಮಾನ್ಯವಾಗಿ ಸಿಗೋದಿಲ್ಲ. ಸಾಮಾನ್ಯವಾಗಿ ಸಿಗುವಂತದ್ದು ಅಂತಂದ್ರೆ ಬೇವು ಅಥವಾ ಲೋಳೆ ಸರ ಅಥವಾ ದ್ರಾಕ್ಷರಸನ ನಾವು ಇದರಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ರಕ್ತ ಶುದ್ಧೀಕರಣ ಆಗೋದಕ್ಕೆ ಸಹಾಯ ಆಗುತ್ತೆ. ಇದನ್ನ ನಾವು ಒಂದು 10-15 ದಿವಸವರೆಗೂ ಈ ಬೇವು ಲೋಳೆ ಸರ ಮತ್ತೆ ದ್ರಾಕ್ಷರಸನ ನಾವು ಏನ್ ತಿಂಡಿ ಕೊಡ್ತಾ ಇರ್ತೇವೆ, ಫೀಡ್ ಕೊಡ್ತಾ ಇರ್ತೇವೆ, ಅದರಲ್ಲೇ ಮಿಕ್ಸ್ ಮಾಡಿ ಕೊಡೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಹಾಗೆ ಆ ಹಸು ಏನು ಬಾಳ್ತಾ ಇರುತ್ತೆ ಬೇರೆ ಬೇರೆ ಕಾಯಿಲೆಗಳಿಂದ, ಅದು ಗುಣಮುಖ ಆಗೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈಗ ಸರ್ ಜೀರ್ಣಶಕ್ತಿ ನಾವು ಹೆಚ್ಚು ಮಾಡೋದಕ್ಕೆ ಅಂತಂದ್ರೆ ಕೆಲವೊಂದು ಜಾನುವಾರುಗಳಲ್ಲಿ ಜೀರ್ಣಶಕ್ತಿಯ ಒಂದು ಕೊರತೆ ಅಂದ್ರೆ ಅವರು ಆ ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತವೆ, ಕೈಕಾಲು ತರ ಬಡುಕಾಗಿರೋದು, ಹೊಟ್ಟೆ ದಪ್ಪ ಆಗಿರೋದು, ಈ ತರದ್ದು ನಾವು ಕಾಣ್ತಾ ಇರ್ತೀವಿ. ಸೊ ಈಗ ಜೀರ್ಣಶಕ್ತಿ ಒಂದು ಹೆಚ್ಚು ಮಾಡಲು ನಾವು ಏನು ಒಂದು ಗಿಡಮೂಲಿಕೆಗಳನ್ನ ಮನೆ ಮಟ್ಟದಲ್ಲಿ ನಾವು ಉಪಯೋಗಿಸಿಕೊಳ್ಬಹುದು ಅಂತ ಹೇಳ್ತೀರಾ ಸರ್? ಯಾಕಂದ್ರೆ ಯಾವುದೇ ಆಹಾರ ತಿಂದಾಗ ಅದು ಸರಿಯಾಗಿ ಜೀರ್ಣ ಆಗ್ಲಿಲ್ಲ ಅಂತಂದ್ರೆ ಅದು ರಾಸುಗೂ ಉಪಯೋಗ ಇಲ್ಲ, ಮತ್ತೆ ಜಾನುವಾರು ಮಾಲೀಕನಿಗೂ ಲಾಸ್ ಆಗುತ್ತೆ. ಆ ದೃಷ್ಟಿಯಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಜೀರ್ಣಶಕ್ತಿಯನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ನಮ್ಮ ಪ್ರಯತ್ನ ಮಾಡಬೇಕು. ಜೀರ್ಣಶಕ್ತಿಯನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತಂದ್ರೆ, ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಶುಂಠಿ ಯೂಸ್ ಮಾಡ್ತಾ ಇರ್ತೀವಿ, ಜೊತೆಗೆ ಅಜ್ವಾನ ಇರುತ್ತೆ, ಜೊತೆಗೆ ನಮ್ಮ ಈರುಳ್ಳಿ ಬೆಳ್ಳುಳ್ಳಿ ಅಂತ ಸಾಮಾನ್ಯವಾಗಿ ಉಪಯೋಗ ಮಾಡ್ತಾ ಇರ್ತೀವಿ. ಸೊ ಇದನ್ನೆಲ್ಲ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಅಜ್ವಾನ ಇಂಥದನ್ನ ನಾವು ನಮ್ಮ ಏನು ಪಶು ಆಹಾರ ಕೊಡ್ತಾ ಇರ್ತೇವೆ ಅದರಲ್ಲೇ ನಾವು ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಅಂದ್ರೆ ಒಂದು 10 ಗ್ರಾಮಷ್ಟು ಶುಂಠಿ, ಅಜ್ವಾನ ಒಂದು 10 ಗ್ರಾಮಷ್ಟು ಅಜ್ವಾನ, ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು, ಬೆಳ್ಳುಳ್ಳಿ ಒಂದು 4-5 ಬೆಳ್ಳುಳ್ಳಿ ಚಿಕ್ಕ ಸೈಜ್ದು, ಇದನ್ನ ಸ್ವಲ್ಪ ಇದು ಮಾಡಿ ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದನ್ನ ಜೀರ್ಣಶಕ್ತಿ ವೃದ್ಧಿ ಆಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಹಾಗಾಗಿ ಹುಲ್ಲನ್ನು ಚೆನ್ನಾಗಿ ತಿಂತವೆ, ಮತ್ತೆ ಚೆನ್ನಾಗಿ ತಿನ್ನೋದಲ್ಲೇ ಚೆನ್ನಾಗಿ ಜೀರ್ಣನು ಆಗುತ್ತೆ. ಹೀಗಾಗಿ ಅದರಲ್ಲಿ ಏನು ಹಾಲಿನ ಉತ್ಪಾದನೆ ಇರುತ್ತೆ, ಹಾಲಿನ ಉತ್ಪಾದನೆ ಸಹ ಸರಿಯಾಗಿ ಆಗುತ್ತೆ. ಸಾಮಾನ್ಯವಾಗಿ ಈಗ ಮಳೆಗಾಲದ ಒಂದು ಆರಂಭ ದಿನಗಳಲ್ಲಿ ಚಿಗುರು ಹೊಡಿತದೆ ಸರ್, ಆ ಸಮಯದಲ್ಲಿ ಚಿಗುರು ತಿನ್ಬಿಟ್ಟು ಕೆಲವೊಂದು ಪ್ರಾಣಿಗಳಲ್ಲಿ ಕೆಲವೊಂದು ಜಾನುವಾರುಗಳಲ್ಲಿ ಭೇದಿಯಾಗುವ ನಾವು ಒಂದು ಪ್ರಮೇಯ ನೋಡ್ತಾ ಇರ್ತೀವಿ, ಒಂದು ಸಂದರ್ಭ ಕಾಣ್ತದೆ ಸರ್. ಇಂಥ ಒಂದು ಸಮಯದಲ್ಲಿ ಭೇದಿಯಾದಾಗ ನಾವು ಏನು ಒಂದು ಮನೆ ಮದ್ದಾಗಿ ಉಪಯೋಗಿಸಬಹುದು ಸರ್? ಸಾಮಾನ್ಯವಾಗಿ ಭೇದಿ ಏನಕ್ಕಾಗುತ್ತೆ ಅಂತಂದ್ರೆ, ಒಂದು ಅಜೀರ್ಣದಿಂದ ಆಗ್ಬಹುದು ಅಥವಾ ಇನ್ಯಾವುದೋ ಇನ್ಫೆಕ್ಷನ್ ಅಂದ್ರೆ ಕ್ರಿಮಿಗಳಿಂದ ಸಹ ಆಗ್ಬಹುದು. ಸೊ ಆ ಸಮಯದಲ್ಲಿ ನಾವು ಅಜೀರ್ಣದಿಂದ ಆದಾಗ ನಮ್ಮ ಗಿಡಮೂಲಿಕೆಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಕ್ರಿಮಿಕೀಟಗಳಿಂದ ಆದಾಗ ಸೂಕ್ತವಾದ ಆಂಟಿಬಯೋಟಿಕ್ ಚಿಕಿತ್ಸೆ ಮಾಡಬೇಕು. ಮಾಡಿದ ನಂತರ ಏನಾಗುತ್ತೆ ಅಂತಂದ್ರೆ, ಹಸುಗಳು ತ್ರಾಣ ಆಗಿರ್ತವೆ, ಶಕ್ತಿ ಕಳ್ಕೊಂಡಿರ್ತವೆ. ಹಾಗಾಗಿ ಆ ಭೇದಿನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಮನೆ ಮದ್ದುಗಳನ್ನ ನಾವು ಮಾಡಬಹುದು. ಮುಖ್ಯವಾಗಿ ಏನಂತಂದ್ರೆ, ನಮ್ದು ಈ ಶಿವಮೊಗ್ಗ ಅಥವಾ ಭದ್ರಾವತಿ ಏರಿಯಾದಲ್ಲಿ ಬಿದಿರು ಸಿಗೋದ್ರಿಂದ ಬಿದಿರಿನ ಎಲೆ ಅಥವಾ ಮುತ್ತುಗದ ಎಲೆ ಅಥವಾ ಪಪ್ಪಾಯಿ ಎಲೆ, ಈ ತರದ ಎಲೆಗಳನ್ನ ನಾವು ಕೊಡೋದ್ರಿಂದ ಈ ಭೇದಿನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ, ಈ ಬಿದಿರಿನ ಎಲೆ ಮತ್ತು ಮುತ್ತುಗದ ಎಲೆಯಲ್ಲಿ ಇದರಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಏನಾಗುತ್ತೆ ಅಂತಂದ್ರೆ, ಈ ಕ್ರಿಮಿಗಳು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಏನಿರ್ತವೆ ಕ್ರಿಮಿಗಳು, ಆ ಭೇದಿಕಾರಕ ಕ್ರಿಮಿಗಳು, ಅವನ್ನ ನಿರ್ಮೂಲನೆ ಮಾಡೋದಕ್ಕೆ, ಅದನ್ನ ಸಾಯಿಸೋದಕ್ಕೆ ಸಹಾಯ ಮಾಡ್ತವೆ. ಸೊ ಹಾಗಾಗಿ ನಾವು ಇಂಥದನ್ನ ನಾವು ಬಿದಿರಿನ ಎಲೆ ಅಥವಾ ಲೋಳೆ ಸರನ್ನು ಯೂಸ್ ಮಾಡಬಹುದು. ಲೋಳೆ ಸರ ಬೇಡ ಅಂತಂದ್ರೆ ಬಿದಿರಿನ ಎಲೆ, ಮುತ್ತುಗದ ಎಲೆ, ಪಪ್ಪಾಯಿ ಎಲೆ, ಬಿಲ್ವ ಪತ್ರದ ಎಲೆ, ಸೊ ಇವನ್ನ ನಾವು ಯೂಸ್ ಮಾಡೋದ್ರಿಂದ ಈ ಜಾನುವಾರುಗಳಲ್ಲಿ ಏನ್ ಭೇದಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದನ್ನ ಸಮರ್ಪಕವಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಈಗ ನಾವು ಸಾಮಾನ್ಯವಾಗಿ ರೈತರ ಒಂದು ಭಾಷೆಯಲ್ಲಿ ಅಥವಾ ಅವರು ಆಡ್ಕೊಳ್ತಾ ಇರ್ತಾರೆ ಸರ್, ಚಿಗುರು ತಿಂದಿದೆ ಅದಕ್ಕೆ ಭೇದಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಇದು ವೈಜ್ಞಾನಿಕವಾಗಿ ಎಷ್ಟು ಸತ್ಯ ಸರ್? ಏನಾಗುತ್ತೆ ಅಂದ್ರೆ, ಈ ಹುಲ್ಲಲ್ಲಿ ಚಿಗುರು ಹುಲ್ಲಲ್ಲಿ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿ ತೇವಾಂಶ ಹೆಚ್ಚಿಗೆ ಇರುತ್ತೆ. ಸೊ ಈಗ ನಾವು ಎಂತ ಸಮಯದಲ್ಲಿ ಹಾಕ್ಬೇಕು ಅಂತ ಹೇಳ್ತೇವೆ ಅಂತಂದ್ರೆ, ಸಾಮಾನ್ಯವಾಗಿ ರೈತರಿಗೆ ಬಲ್ತಿರೋ ಹುಲ್ಲನ್ನ ಹಾಕಿ ಅಂತ ಹೇಳ್ತೇವೆ. ಬಟ್ ಮಳೆಗಾಲದಲ್ಲಿ ಏನಾಗುತ್ತೆ, ರೈತರು ಯಾವ ಹುಲ್ ಸಿಗುತ್ತೋ ಅದನ್ನೇ ಹಾಕ್ತಾರೆ. ಈ ಸಮಯದಲ್ಲಿ ಹೆಚ್ಚಾಗಿ ತೇವಾಂಶ ಹೆಚ್ಚಿಗೆ ಇರುತ್ತೆ, ಅಂದ್ರೆ 80% ತೇವಾಂಶನೇ ಇರೋದ್ರಿಂದ 20% ಕಡಿಮೆ ಅಷ್ಟು ಅದರಲ್ಲಿ ಗಟ್ಟಿ ಅಂಶ ಇರುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಸಗಣಿ ನೀರಾಗೋದು ಸರ್ವೇ ಸಾಮಾನ್ಯ. ಜೊತೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಈ ತೇವಾಂಶ ಇರುವಂತ ಹುಲ್ಲೇನಿರುತ್ತೆ ಇದರಲ್ಲಿ ಜಂತುಹುಳುಗಳ ಬೀಜಗಳು, ಜಂತುಹುಳುಗಳ ಮೊಟ್ಟೆಗಳು ಹೆಚ್ಚಿಗೆ ಇರುತ್ತೆ. ಆ ಕಾರಣದಿಂದ ಸಹ ನಾವು ಭೇದಿಯಾಗಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ತಪ್ಪದೆ ಮಳೆಗಾಲದಲ್ಲಿ ನಾವು ಜಂತುನಾಶಕಗಳನ್ನ ಹಾಕ್ಲೇಬೇಕು. ಜೊತೆಗೆ ನಾವೇನ್ ಕೊಡ್ತಾ ಇರ್ತೇವೆ, ಹಸಿ ಹುಲ್ಲನ್ನ, ಹಸಿ ಹುಲ್ಲಿನ ಜೊತೆಗೆ ಒಣ ಹುಲ್ಲನ್ನು ಕೊಡಬೇಕು. ಹಾಗೆ ನಾನು ಯಾವಾಗಲೇ ಏನ್ ಹೇಳಿದೆ, ಗಿಡಮೂಲಿಕೆಗಳು ಬಿದಿರಿನ ಎಲೆ ಆಗ್ಲಿ ಅಥವಾ ಪಪ್ಪಾಯಿ ಎಲೆ ಆಗ್ಲಿ ಅಥವಾ ಬಿಲ್ವ ಪತ್ರದ ಎಲೆಗಳನ್ನ ಕೊಡೋದ್ರಿಂದ ನಾವು ಜೀರ್ಣಶಕ್ತಿನ ಇಂಪ್ರೂವ್ ಮಾಡಿದಂಗಾಗತ್ತೆ, ಮತ್ತೆ ಸಗಣಿನೂ ಸಹ ಗಟ್ಟಿ ಆಗೋದಕ್ಕೆ ಸಹಾಯ ಆಗುತ್ತೆ. ಈಗ ನಮ್ಮ ರೈತ ಬಾಂಧವರು ವಾಣಿಜ್ಯ ದೃಷ್ಟಿಯಿಂದ ಹೆಚ್ಚು ಹಾಲು ಕೊಡಬೇಕು, ಹೆಚ್ಚು ಹಾಲು ತಗೊಳ್ಬೇಕು ಅಥವಾ ಹೆಚ್ಚು ಇಳುವರಿ ಪಡಿಬೇಕು ಅಂತ ಹೇಳ್ಬಿಟ್ಟು ಆಸೆ ಮಾಡ್ತಾರೆ ಸರ್. ಅದೇ ರೀತಿಯಿಂದ ಪೂರಕವಾಗಿ ಈಗ ಗಿಡಮೂಲಿಕೆಗಳಿಂದ ನಾವು ಹೇಗೆ ಹೆಚ್ಚು ಹಾಲನ್ನ ನಾವು ಪಡಿಬಹುದು ಅಂತ ಹೇಳ್ತೀರಾ ಸರ್? ಹಾಲು ಹೆಚ್ಚು ತಗೊಳಕ್ಕೆ ಏನ್ ಮಾಡಬಹುದು ಅಂತ ಹೇಳಿ. ಹಾಲು ಉತ್ಪಾದನೆ ಹೆಚ್ಚಾಗಬೇಕು ಅಂತಂದ್ರೆ ನಾವು ಕರು ಹಾಕಿದ ತಕ್ಷಣ ಏನಾಗುತ್ತೆ, ಸಾಮಾನ್ಯವಾಗಿ ಹಾಲು ನಿಧಾನವಾಗಿ ಹೆಚ್ಚಾಗ್ತಾ ಬರುತ್ತೆ. ಕರು ಹಾಕಿದ 2-3 ತಿಂಗಳಿಗೆ ಹಾಲು ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಸೊ ಆವಾಗ ನಾವು ಹಾಲು ಹೆಚ್ಚಿಗೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಮುಂದೆ ಯಾವಾಗ್ಲೂ ಆ ಕರಿನ ಇದರಲ್ಲಿ ಹೆಚ್ಚಿಗೆ ಆಗೋದಿಲ್ಲ, ನೆಕ್ಸ್ಟ್ ಕಡಿಮೆ ಆಗ್ತಾ ಬರುತ್ತೆ 3 ತಿಂಗಳ ನಂತರ ಕಡಿಮೆ ಆಗುತ್ತೆ. ಸೊ ಆ ಸಮಯದಲ್ಲಿ ನಾವು ಆದಷ್ಟು ಪೌಷ್ಟಿಕಾಂಶಯುಕ್ತ ಆಹಾರನ ಕೊಡೋದ್ರ ಜೊತೆಗೆ ನಾವು ಶತಾವರಿ ಅಂತ ಒಂದು ಗಿಡಮೂಲಿಕೆ ಏನಿರುತ್ತೆ ಆ ಶತಾವರಿನ ಬಳಸಬಹುದು. ಯಾಕಂದ್ರೆ ಇದನ್ನ ಮಿಲ್ಕೋಪ್ಲೆಕ್ಸ್ ಆಗಿ ಅಂತಂದ ಹೇಳಿ ಒಂದು ಟ್ಯಾಬ್ಲೆಟ್ ಆಗಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದಾರೆ ವಾಣಿಜ್ಯವಾಗಿ ಮಾರ್ತಾ ಇದಾರೆ. ಬಟ್ ಇದು ಏನಾಗುತ್ತೆ, ಮಿಲ್ಕೋಪ್ಲೆಕ್ಸ್ ಕಾಸ್ಟ್ಲಿ ಆಗೋದ್ರಿಂದ ಈ ಶತಾವರಿ ಅನ್ನೋದನ್ನ ನೀವು ತಂದಿಟ್ಕೊಂಡ್ರೆ ಇದು ಹಾಲು ಹೆಚ್ಚಿಗೆ ಮಾಡೋದ್ರ ಜೊತೆಗೆ ಜೀರ್ಣಶಕ್ತಿನ ಹೆಚ್ಚಿಗೆ ಮಾಡುತ್ತೆ, ಹಾಗಾಗಿ ಹುಲ್ಲನ್ನು ಹೆಚ್ಚಿಗೆ ಹುಲ್ಲನ್ನು ಜನವರು ತಿನ್ನೋದ್ರಿಂದ ಹೆಲ್ಪ್ ಆಗುತ್ತೆ ಮತ್ತೆ ಕಡಿಮೆ ವೆಚ್ಚದಲ್ಲಿ ನೀವು ಇದನ್ನ ಹಾಲನ್ನು ಹೆಚ್ಚಿಗೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಸಾಮಾನ್ಯವಾಗಿ ಕಫ ಮತ್ತು ಕೆಮ್ಮು, ಕಫ ಕಟ್ಟಿದಾಗ ಮತ್ತೆ ಕೆಮ್ಮು ಒಂದು ಬಂದಾಗ ಯಾವ ರೀತಿಯಿಂದ ಸರ್ ಮನೆ ಮದ್ದಾಗಿ? ನಾವು ಜಾನುವಾರುಗಳಲ್ಲಿ ಕೆಮ್ಮು ಸಾಮಾನ್ಯವಾಗಿ ಬರುತ್ತೆ, ಅದು ಎಸ್ಪೆಷಲಿ ಚಳಿಗಾಲದಲ್ಲಿ ಕೆಮ್ಮು ಸರ್ವೇ ಸಾಮಾನ್ಯ. ಸೊ ನಾವು ಪ್ರತಿ ಸಾರಿನೂ ಕೆಮ್ಮು ಬಂದಾಗ ನಾವು ಏನ್ ಹೇಳ್ತೇವೆ ಅಂತಂದ್ರೆ ಮನೆ ಮದ್ದನ್ನೇ ಮಾಡಿ ಅಂತ ಹೇಳ್ತೇವೆ. ಯಾಕಂದ್ರೆ ಕೆಮ್ಮು ಬಂದಾಗ ಇಲ್ಲ ಒಂದು ಆಂಟಿಬಯೋಟಿಕ್ ಕೊಡಬೇಕು, ಆಂಟಿಬಯೋಟಿಕ್ ಒಂದು ಕೋರ್ಸ್ ಮಾಡಬೇಕು. ಅದು ಸುಮ್ಮನೆ ಅಷ್ಟೊಂದು, ಯಾಕಂದ್ರೆ ಕೆಮ್ಮು ನಮ್ಗೆ ಗೊತ್ತಿರೋಂಗೆ ಔಷಧಿ ಕೊಟ್ರೆ 7 ದಿವಸ, ಕೊಡದೇ ಇದ್ರೆ 7 ದಿವಸ ಅಂತ ಹೇಳ್ತಾರೆ. ಹಾಗಾಗಿ ನಾವು ಆದಷ್ಟು ಮನೆ ಮದ್ದನ್ನೇ ಮಾಡಿ ಅಂತ ಹೇಳ್ತೇವೆ. ಸೊ ಮನೆ ಮದ್ದಕ್ಕೆ ಬಂದ್ರೆ ಅಮೃತ ಬಳ್ಳಿ, ನಾನು ಆಗ್ಲೇ ಹೇಳಿದೆ. ಸೊ ಅಮೃತ ಬಳ್ಳಿನ ನೀವು ಮನೆಯಲ್ಲ ಹಾಕೊಂಡಿದ್ರೆ ಇದು ಮನುಷ್ಯರಿಗಾಗ್ಲಿ ಕೆಮ್ಮು ಕಫ ಬಂದಾಗ ಅಥವಾ ಜಾನುವಾರುಗಳಿಗಾಗ್ಲಿ ಅದು ತುಂಬಾ ಉಪಯೋಗ ಆಗುತ್ತೆ. ಜೊತೆಗೆ ನಾವು ವೀಳ್ಯದೆಲೆ ಎಲ್ಲ ಉಪಯೋಗ ಮಾಡ್ತಾನೆ ಇರ್ತೇವೆ ಮನೆಯಲ್ಲಿ. ಉಪ್ಪನ್ನು ವೀಳ್ಯದೆಲೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅಥವಾ ಶುಂಠಿನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಇದು ಮನುಷ್ಯರಿಗಿಂತ ಜಾನುವಾರುಗಳಲ್ಲಿ ಉತ್ತಮ ಕೆಲಸ ಮಾಡುತ್ತೆ. ನಾವೇನ್ ಅನ್ಕೊಂತೀವಿ ಅಂದ್ರೆ ಯೂಶ್ವಲಿ ನಮ್ ಕೆಮ್ಮಾದಾಗ ಮನುಷ್ಯರುಗಳಲ್ಲಿ ನಾವು ಬೆಳೆದೆಲೆ ತಿನ್ನೋದು ಅಥವಾ ಶುಂಠಿ ತಿನ್ನೋದು ಕಷಾಯ ಕುಡಿಯೋದು ಮಾಡ್ತಾ ಇರ್ತೀವಿ, ಆದ್ರೂ ನಮ್ಗೆ ಕೆಮ್ಮು ಅಥವಾ ಶೀತ ಕಡಿಮೆ ಆಗೋದಿಲ್ಲ. ಬಟ್ ಅದೇ ನೀವು ಇದನ್ನೇ ನೀವೊಂದು 100 ಗ್ರಾಮ್ ಅಷ್ಟು ಶುಂಠಿ, ಅದೊಂದು 50 ಗ್ರಾಮ್ ಬೆಳಗ್ಗೆ ಅಥವಾ ಇನ್ನೊಂದು 50 ಗ್ರಾಮ್ ಸಂಜೆ ಅಷ್ಟು ಶುಂಠಿ ಅಥವಾ ವೀಳ್ಯದೆಲೆ ಸ್ವಲ್ಪ ಬೆಲ್ಲ ಈ ತರದೆಲ್ಲ ಕೊಟ್ಟು ನೋಡಿ, ಗ್ಯಾರಂಟಿ ತುಂಬಾ ಮನುಷ್ಯರಿಗಿಂತ ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಇದು ಮನೆ ಮದ್ದನ್ನ ನೀವು ಮಾಡಬಹುದು. ಮತ್ತೆ ಕೆಚ್ಚಲು ಬಾವು ಬಂದಾಗ ಏನ್ ಮಾಡ್ಬೇಕಂತ ಹೇಳ್ತೀರಾ ಸರ್? ಕೆಚ್ಚಲು ಬಾವು ಈ ರೈತ ಜಾನುವಾರು ಮಾಲೀಕರಿಗೆ ತುಂಬಾ ಏನು ಆರ್ಥಿಕವಾಗಿ ಹೊಡೆತ ಕೊಡುವಂತ ಒಂದು ಕಾಯಿಲೆ ಮತ್ತೆ ಕೆಚ್ಚಲು ಬಾವು ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಯಾರೇ ರೈತರು ಕೆಚ್ಚಲು ಬಾವು ಅಥವಾ ಅಧಿಕ ಹಾಲು ಕೊಡ್ತಾ ಇದೆ ಅಂತಂದ್ರೆ ಮನೆಯಲ್ಲಿ ಒಂದು ಪೇಸ್ಟ್ ಅಥವಾ ಒಂದು ಲೋಷನ್ ಅನ್ನು ಮಾಡಿ ಇಟ್ಕೋಬೇಕು. ಅದೇನಂತಂದ್ರೆ ಒಂದು ಪಟ್ಟಿಯಷ್ಟು ಲೋಳೆ ಸರ ಸಿಗುತ್ತೆ, ಅದ್ರ ಜೊತೆಗೆ ಮುಟ್ಟಿದ್ರೆ ಮುನಿ ಸೊಪ್ಪು ಅದು, ಆಮೇಲೆ ಒಂದ್ ಸ್ವಲ್ಪ ಅರಶಿನ. ಈ ಪೇಸ್ಟ್ ಅನ್ನ ಯಾವಾಗ್ಲೂ ಮಾಡಿ ಇಟ್ಕೋಬೇಕು. ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ನೀವು ಹಾಲು ಕರೆದ ನಂತರ ಈ ಪೇಸ್ಟ್ ಅನ್ನ ನೀವು ಕೆಚ್ಚಲಿಗೆ ಹಚ್ಚೋದ್ರಿಂದ ಯಾವ ಕ್ರಿಮಿನೂ ಸಹ ಹತ್ತೋದಿಲ್ಲ, ಆಮೇಲೆ ಕೆಚ್ಚಲು ಬಾವು ಬರೋ ಅಂತ ಪ್ರಮೇಯಗಳು ಕಡಿಮೆ ಇರುತ್ತೆ. ಸೊ ಅಥವಾ ಕೆಚ್ಚಲು ಬಾವು ಬಂದಾಗೂ ಮಾಡಬಹುದು, ಬಟ್ ಕೆಚ್ಚಲು ಬಾವಿನ ಪ್ರಮಾಣ ಏನಿರುತ್ತೆ ಗೊತ್ತಿರಲ್ಲ ನಾವು. ಹಾಗಾಗಿ ಬರೀ ಇದನ್ನೇ ಮಾಡಿದ್ರೆ ಕೆಲವೊಂದ್ ಟೈಮಲ್ಲಿ ಕೆಚ್ಚಲು ಬಾವು ಸರಿಯಾಗೋದಿಲ್ಲ. ಹಾಗಾಗಿ ನಾವು ಸೂಕ್ತ ಚಿಕಿತ್ಸೆನೇ ಮಾಡಬೇಕು ಆಗುತ್ತೆ. ಅದರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಈ ಮದ್ದು ಮನೆ ಮದ್ದನ್ನ ಮಾಡೋದ್ರಿಂದ ಕೆಚ್ಚಲು ಬಾವನ ತಡೆಗಟ್ಟೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ಬೋದು. ಆಮೇಲೆ ಈಗ ಗರ್ಭ ಕಟ್ಟದೇ ಇರ್ತಕ್ಕಂತ ಜಾನುವಾರುಗಳು, ಆಮೇಲೆ ಅದಕ್ಕೆ ಸಂತಾನೋತ್ಪತ್ತಿ ಅಂದ್ರೆ ಎಷ್ಟು ಬಡಕಲು ಆಗಿರ್ತದೆ, ಆಮೇಲೆ ಅದೇನು ಹೇಳ್ತೀವಿ ನಾವು, ಏ ಇದು ಏನು ಗೊಡ್ಡೆ ಎಮ್ಮೆ ಅಥವಾ ಗೊಡ್ಡು ದನ ಅಂತ ಹೇಳ್ತೀವಿ ಸರ್. ಸೊ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆಗೆ ಅಥವಾ ಸಂತಾನೋತ್ಪತ್ತಿಯ ಒಂದು ಇದಕ್ಕೆ ಬಂದ್ರೆ ಯಾವ ರೀತಿಯ ಸಹಕಾರಿ ಆಗುತ್ತೆ ಸರ್ ಗಿಡಮೂಲಿಕೆಯಿಂದ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಒಂದು ಮಾಡುವ ಒಂದು ಇದಕ್ಕೆ ಬಂದ್ರೆ ಸರ್? ನಾನು ಈಗಾಗಲೇ ಏನ್ ಹೇಳಿದೆ, ಕೆಲವೊಂದು ಗಿಡಮೂಲಿಕೆಗಳನ್ನು ಇದನ್ನ ಸಾಮಾನ್ಯವಾಗಿ ರೈತರು ಬಳಸ್ತಾರೆ, ಬಟ್ ಸಂತಾನೋತ್ಪತ್ತಿಗೆ ಈ ಗಿಡಮೂಲಿಕೆಗಳ ಬಳಕೆ ತುಂಬಾ ಕಡಿಮೆ. ಸೊ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಸಂತಾನೋತ್ಪತ್ತಿ ಈಗ ಗೊಡ್ಡು ಬಂದಿರೋದು ಅಥವಾ ಬಂಜೆ ಬಂದಿರೋದು ಸಾಮಾನ್ಯವಾಗಿ ನೋಡ್ತೇವೆ ನಾವು. ಸೊ ಅಂತ ಸಮಯದಲ್ಲಿ ಈಗ ರಾಸು ಚೆನ್ನಾಗಿದೆ, ವೀಕ್ ಏನಿಲ್ಲ, ರಾಸು ಚೆನ್ನಾಗಿ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಮನೆಯಲ್ಲಿ ಶತಾವರಿ ಮತ್ತೆ ಅಶ್ವಗಂಧ, ಅಶ್ವಗಂಧನ ನಮ್ಮ ಹಿಂದಿನ ಕಾಲದಲ್ಲಿ ಸುಮಾರು ಜನ ಉಪಯೋಗಿಸ್ತಾ ಬಂದಿದ್ದಾರೆ. ಅದೇ ತರನೇ ಮೆಂತೆನೂ ಸಹ ಸಾಮಾನ್ಯವಾಗಿ ಇರೋದ್ರಿಂದ, ಸೊ ಶತಾವರಿ ಒಂದು 50 ಗ್ರಾಮು, ಅಶ್ವಗಂಧ 50 ಗ್ರಾಮು, ಮೆಂತೆ ಒಂದು 50 ಗ್ರಾಮು. ಸೊ ಇದನ್ನ ನಾವು ಪುಡಿ ಮಾಡಿಬಿಟ್ಟು ಒಂದು ಇಪ್ಪತ್ತು ದಿವಸ ಕೊಡೋದ್ರಿಂದ ಈ ಗರ್ಭಧಾರಣೆಗೆ ಏನ್ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನ ನಾವು ತೆಗಿಬಹುದು ಅಂತಂದು ಹೇಳಿ ನಮ್ಮ ಇದು ಏನಂತಂದ್ರೆ, ಇದು ನಮ್ಮ ಬರೇ ಹಿಂದಿನ ಕಾಲದಿಂದ ಬಂದಿರುವಂತದ್ದಲ್ಲ, ಇದನ್ನ ರಿಸರ್ಚ್ ಮಾಡಿಯೂ ಸಹ ತಿಳ್ಕೊಂಡಿರೋ ಅಂಶ. ಹಾಗಾಗಿ ರೈತರು ಶತಾವರಿ ಮತ್ತೆ ಅಶ್ವಗಂಧ ಮತ್ತೆ ಮೆಂತೆ ಇದನ್ನ ಸಮರ್ಪಕವಾಗಿ ಯೂಸ್ ಮಾಡಿದ್ರೆ ಸಂತಾನೋತ್ಪತ್ತಿಗೆ ಇರುವಂತ ತೊಂದರೆಗಳಾಗ್ಲಿ, ಬಂಜೆತನಕ್ಕೆ ಇರುವಂತ ತೊಂದರೆಗಳನ್ನಾಗ್ಲಿ ನಾವು ಸರಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಈಗ ಕರು ಹಾಕಿದ ನಂತರ ಮಾಸ ಬಿಡದೆ ಇದ್ದ ಸಂದರ್ಭದಲ್ಲಿ ಸತ್ತೆ ಬೀಳದೆ ಅಂತ ಹೇಳ್ತಾರಲ್ಲ ಸರ್, ಬೀಳೋದಿಲ್ಲ ಅಂತ ಹೇಳ್ತಾರೆ, ಆ ಸಮಯದಲ್ಲಿ ಗಿಡಮೂಲಿಕೆಗಳಿಂದ ಯಾವ ರೀತಿಯಿಂದ ನಾವು ಉಪಚರಿಸಬಹುದು ಸರ್? ಈಗ ಕರು ಹಾಕಿದ ನಂತರ ಏನಂತಾರೆ, ಮಾಸ ಬೀಳದೆ ಇದ್ರೆ ಆ ಒಂದು ಇದು ಸಾಮಾನ್ಯವಾಗಿ ಕರು ಹಾಕಿದ ನಂತರ ಒಂದ್ ದಿವಸ ಬೀಳ್ಬೇಕು. ಅದು ಬೀಳಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದು 100 ಗ್ರಾಂ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್, ಒಂದು 100 ಗ್ರಾಂ ಅಷ್ಟು ಬೆಲ್ಲ, ಜೊತೆಗೆ ಅರಿಶಿನ ಮಿಕ್ಸ್ ಮಾಡಿ ಒಂದು ಅಥವಾ 2 ದಿವಸ ಕೊಡೋದ್ರಿಂದ ಈ ಮಾಸ ಏನ್ ಬಿದ್ದೇ ಇರೋದಿಲ್ಲ ಅಥವಾ ಒಳಗೆ ಏನ್ ಕಸ ಇರುತ್ತೆ ಅದು ಬಿದ್ದಿರೋದಿಲ್ಲ, ಅದನ್ನ ಬೀಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅದರಲ್ಲಿ ಏನು ಮಾಸ ಬೀಳದಲ್ಲಿ ಒಂದು ಕ್ರಿಮಿಗಳು ಏನು ಬರುವಂತ ಚಾನ್ಸಸ್ ಇರುತ್ತೆ, ಅದನ್ನು ಸಹ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಬೆಳ್ಳುಳ್ಳಿ ಮತ್ತೆ ಬೆಲ್ಲ ಜೊತೆಗೆ ಅರಿಶಿನ ಇದು ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಸಿಗೋದ್ರಿಂದ ಇದನ್ನ ತಿನ್ಸಿದ್ರೆ, ಕರು ಹಾಕಿದ ತಕ್ಷಣ ತಿನ್ಸ್ಬಿಟ್ರೆ ಈ ಮಾಸ ಬೀಳೋದಕ್ಕೆ ತೊಂದರೆ ಯಾವ್ದೇ ತರ ತೊಂದರೆಗಳು ಆಗತ್ತಿಲ್ಲ. ಜೊತೆಗೆ ಈಗ ಅಂಡಾಶಯದಲ್ಲಿ ಗಂಟುಗಳು ಇದ್ರೆ ಇದರ ಒಂದು ನಿರ್ವಹಣಾ ಕ್ರಮವಾಗಿ ಏನು ಮತ್ತೆ ಯಾವೆಲ್ಲ ಒಂದು ಗಿಡಮೂಲಿಕೆಗಳನ್ನ ಬಳಕೆ ಮಾಡಬಹುದು ಸರ್? ಈ ಸಂತಾನೋತ್ಪತ್ತಿ ಅಥವಾ ಬಂಜೆತನಕ್ಕೆ ಒಂದು ಕಾರಣ ಅಂತಂದ್ರೆ ಅಂಡಾಂಶದಲ್ಲಿ ಗಂಟುಗಳಿರೋದು. ಅಂದ್ರೆ ಇದರಿಂದ ಏನಾಗುತ್ತೆ, ಈಟಿ ಬರುತ್ತೆ ಅಥವಾ ಈಟಿ ಬಂದ್ರೂ ಸರಿ ಈಟ್ ಗರ್ಭ ಧರಿಸದೇ ಇರೋಂಥದ್ದು ಸಾಮಾನ್ಯವಾಗಿರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಆಗಾಗ್ಲೇ ಹೇಳ್ದಂಗೆ ನಾನು ಅಶ್ವಗಂಧ ಮತ್ತೆ ಕುಡುಚಿ ಅಂತಂದೇಳಿ ಒಂದು ಗಿಡಮೂಲಿಕೆ ಸಿಗುತ್ತೆ, ಜೊತೆಗೆ ಶತಾವರಿ ಅಂತ, ಇವು ಮೂರನ್ನು ಸಮ ಪ್ರಮಾಣದಲ್ಲಿ 50-50 ಗ್ರಾಂ ಸಮ ಪ್ರಮಾಣದಲ್ಲಿ, ಜೊತೆಗೆ ಪಪ್ಪಾಯಿ ಬೀಜ. ಈ ಬೀಜನ ಪಪ್ಪಾಯಿ ಬೀಜ ಏನಾಗುತ್ತೆ ಅಂತಂದ್ರೆ, ಅಕಸ್ಮಾತ್ ಗಂಟುಗಳು ಇದ್ರೆ ಈ ಗಂಟುಗಳನ್ನ ಕರೆಸೋದಕ್ಕೂ ಸಹಾಯ ಆಗುತ್ತೆ. ಬಟ್ ಪಪ್ಪಾಯಿ ಬೀಜನ ಹಾಕ್ಬೇಕಾದ್ರೆ ನಾವು ಒಂದು ಯೋಚನೆ ಮಾಡ್ಬೇಕು, ಅಕಸ್ಮಾತ್ ಗರ್ಭ ಇದ್ರೆ ಆ ಗರ್ಭಧಾರಣೆ ಆಗಿತ್ತು ಅಂತಂದ್ರೆ ಅದು ಅಭಾಷಣ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಫಸ್ಟ್ ದೃಢಪಡಿಸಿಕೊಂಡು ಅಶ್ವಗಂಧ, ಕುಡುಚಿ, ಶತಾವರಿ ಮತ್ತೆ ಪಪ್ಪಾಯಿ ಬೀಜ ಇದನ್ನ 50-50 ಗ್ರಾಂ ಅಷ್ಟು 15 ದಿವಸ ನೀಡೋದ್ರಿಂದ ನಾವು ಈ ಗಂಟೇನಿರುತ್ತೆ ಅಂಡಾಂಶದ ಮೇಲೆ ಅದನ್ನ ಕರಗಿಸೋದಕ್ಕೆ ಸಹಾಯ ಆಗುತ್ತೆ. ಧನ್ಯವಾದ ಸರ್. ಇದುವರೆಗೆ ತಾವು ಜಾನುವಾರುಗಳ ಒಂದು ಸಾಕಾಣಿಕೆಯಲ್ಲಿ ಗಿಡಮೂಲಿಕೆಗಳ ಬಳಕೆ ಯಾವ ರೀತಿಯಿಂದ ನಾವು ಅಂದ್ರೆ ವಿವಿಧ ಒಂದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ರೋಗ ರುಜಿನ ಜೊತೆಗೆ ಸಮಸ್ಯೆ ಏನೇ ಇರಲಿ, ಬಂಜೆತನದ ಆ ತರದ ಸಮಸ್ಯೆ, ಕೆಚ್ಚಲ್ ಬಹುದು ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಗೆ ಗಿಡಮೂಲಿಕೆಗಳಿಂದ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಿಟ್ಟು ಇದುವರೆಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಒಟ್ಟಾರೆಯಾಗಿ ಹೇಳುವುದಾದರೆ ಗಿಡಮೂಲಿಕೆಗಳು ಯಾವ ರೀತಿಯಿಂದ ಪಾತ್ರ ವಹಿಸುತ್ತದೆ ಈ ಒಂದು ಜಾನುವಾರುಗಳಲ್ಲಿ ಈ ತರದ ಒಂದು ಕಾಯಿಲೆಗಳ ಒಂದು ನಿರ್ಮೂಲನೆಗೆ ಮನೆ ಮಟ್ಟದಲ್ಲಿ ಸರ್? ನಾನು ಆಗ್ಲೇ ಹೇಳಿದಾಗೆ ಗಿಡಮೂಲಿಕೆಗಳು ನಾವು ಏನ್ ಔಷಧಿಗಳು ಅಂತ ಬಳಸ್ತಿದ್ದೀವಿ, ಇದೆಲ್ಲ ಔಷಧಿಗಳ ಮೂಲ ಗಿಡಮೂಲಿಕೆಗಳೇ. ಗಿಡಮೂಲಿಕೆಗಳಂತ ಬಂದಂತಹ ಒಂದು ಏನು ಅಂಶ ಇರುತ್ತೆ ಅದನ್ನೇ ನಾವು ಇವತ್ತು ಔಷಧಿ ಯೂಸ್ ಮಾಡ್ತಿದ್ವಿ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ, ದನಗಳು ರಾಸುಗಳು ಹೊರಗಡೆ ಮೇಯೋದಕ್ಕೆ ಹೋಗೋದ್ರಿಂದ ಸಾಮಾನ್ಯವಾಗಿ ಗಿಡಮೂಲಿಕೆಗಳನ್ನ ವಿವಿಧ ಗಿಡಮೂಲಿಕೆ ತಿಂತ ಇದ್ವು, ಹಾಗಾಗಿ ರೋಗಗಳು ಲಕ್ಷಣಗಳು ಕಡಿಮೆ ಇರ್ತಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ, ನಾವು ದನಗಳನ್ನು ಕಟ್ಟಿ ಮೇಯಿಸೋದ್ರಿಂದ ಗಿಡಮೂಲಿಕೆಗಳು ಸಿಗ್ತಾ ಇಲ್ಲ. ಸೊ ಆ ದೃಷ್ಟಿಯಿಂದ ನಾವು ಸಾಧ್ಯವಾದಷ್ಟು ಗಿಡಮೂಲಿಕೆಗಳನ್ನ ಪ್ರಯೋಜನಗಳನ್ನು ಪಡ್ಕೊಂಡ್ರೆ, ಯಾವ ಕಾಯಿಲೆಗಳಿಗೆ ಯಾವ ಗಿಡಮೂಲಿಕೆಗಳನ್ನ ಬಳಸಬೇಕು ಅಂತ ತಿಳ್ಕೊಂಡ್ರೆ, ಆ ಗಿಡಮೂಲಿಕೆಗಳನ್ನು ಬಳಸೋದ್ರಿಂದ ನಮಗೆ ನಿಜವಾಗ್ಲೂ ಸಹಾಯ ಆಗುತ್ತೆ. ಸೊ ಈ ದಿಸೆಯಲ್ಲಿ ನಾವು ಈಗಾಗಲೇ ನಾನು ಹೇಳದಂತೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಕಂಡೀಷನ್ಗಳಿಗೆ ಬೇರೆ ಬೇರೆ ತರದ ಗಿಡಮೂಲಿಕೆಗಳನ್ನ ಬಳಸಿದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಾವು ಚಿಕಿತ್ಸೆಗೆ ತಗಲುವಂತ ವೆಚ್ಚವನ್ನು ಕಡಿಮೆ ಮಾಡಬಹುದು ಮತ್ತೆ ಆರೋಗ್ಯವಾಗಿ ನಾವು ಜಾನುವಾರುಗಳನ್ನ ಸಾಕಾಣಿಕೆ ಮಾಡೋಕೆ ಸಹಾಯ ಆಗುತ್ತೆ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನಮ್ಮ ಕೇಳುಗರಿಗೆ, ಜಾನುವಾರು ಸಾಕಾಣಿಕೆದಾರರಿಗೆ, ಹೈನು ರಾಸುಗಳನ್ನ ಸಾಕಣೆ ಮಾಡ್ತಕ್ಕಂತ ನಮ್ಮ ರೈತ ಬಾಂಧವರಿಗೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ನನ್ನನ್ನ ಸಂಪರ್ಕ ಮಾಡಬಹುದು. ಸೊ ನನ್ನ ದೂರವಾಣಿ ಸಂಖ್ಯೆ 9901689092. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ

ಹೇಳಿ.